ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ, ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಈಗ ಕೇಳೋಣ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ತರಕಾರಿಗಳ ಪಾತ್ರ. ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಡಾ ಗೀತಾ ಎಂಕಂಚಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗೀತಾ ಎಂಕಂಚಿ ಅವರೇ. ನಮಸ್ಕಾರ. ನಾವು ಆಹಾರವನ್ನು ಸೇವಿಸುವಾಗ ವಿಶೇಷವಾಗಿ ತರಕಾರಿಗಳನ್ನು ಬಳಸ್ಕೊಳ್ತೀವಿ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇವು ಬಹಳ ಮುಖ್ಯ ಅಂತ ತಾವು ಹೇಳ್ತಾ ಇರ್ತೀರಾ. ತಾವತ್ತು ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ತರಕಾರಿಯ ಸೇವನೆಯ ಮಹತ್ವ ಮತ್ತು ಆರೋಗ್ಯ ನಿರ್ವಹಣೆಯಲ್ಲಿ ಇದರ ಪಾತ್ರ ಏನು ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಆಗಲಿ. ಆರೋಗ್ಯ ನಿರ್ವಹಣೆಯಲ್ಲಿ ತರಕಾರಿಗಳ ಪಾತ್ರ ತಿಳ್ಕೊಳ್ಳೋ ಮೊದಲು ನಾವು ದಿನನಿತ್ಯ ಸೇವಿಸುವ ಆಹಾರ ಹೇಗಿರಬೇಕು ಮತ್ತು ಅದರಲ್ಲಿ ಯಾವ್ಯಾವ ಆಹಾರ ಪದಾರ್ಥಗಳಿರಬೇಕು ಹಾಗೂ ತರಕಾರಿಗಳ ಪಾತ್ರ ಏನನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ನಾವು ಪ್ರತಿನಿತ್ಯ ಸೇವಿಸುವಂಥ ಆಹಾರ ಹೇಗಿರಬೇಕು ಅಂತೀವಿ? ಈಗ ನಾವು ದಿನನಿತ್ಯ ಸೇವಿಸುವಂಥ ಆಹಾರ ಮುಖ್ಯವಾಗಿ ನಮ್ಮ ದೇಹ ಕಾರ್ಯನಿರ್ವಹಿಸಲು ಬೇಕಾದಂಥ ಶಕ್ತಿಯನ್ನು ಕೊಡಬೇಕು, ದೇಹದ ಬೆಳವಣಿಗೆಗೆ ಪೂರಕ ಆಗಿರಬೇಕು ಮತ್ತು ದೇಹವನ್ನು ರೋಗರುಜಿನಗಳಿಂದ ರಕ್ಷಣೆ ಮಾಡಬೇಕು. ಈ ಮೂರು ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂಥ ಆಹಾರಕ್ಕೆ ನಾವು ಸಮತೋಲನ ಆಹಾರ ಅಥವಾ ಸಮತೂಕದ ಆಹಾರ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯು ಜೀವಸಹಿತ ಇರಲಿಕ್ಕೆ ಪ್ರತಿದಿನ ಅವಶ್ಯಕವಾಗಿ ಆಹಾರವನ್ನು ಸೇವಿಸಬೇಕು. ಶೈಶವಾವಸ್ಥೆಯಿಂದ ಜೀವಾಂತದವರೆಗೂ ನಾವು ಉತ್ತಮ ಆರೋಗ್ಯ ಹೊಂದಬೇಕಾದ್ರೆ ನಮಗೆ ವಯಸ್ಸಿಗೆ ಅನುಗುಣವಾಗಿ ಪೌಷ್ಟಿಕ ಆಹಾರ ಅಥವಾ ಸಮತೋಲನ ಆಹಾರ ಬೇಕು. ಅಂದರೆ ಈ ಸಮತೋಲನ ಆಹಾರ ಅಂದರೆ ಯಾವ್ಯಾವ ಆಹಾರ ಪದಾರ್ಥಗಳು ಇರಬೇಕಾಗತ್ತೆ? ಪ್ರತಿದಿನ ನಾವು ಸೇವಿಸುವಂಥ ಆಹಾರ ಮುಖ್ಯವಾಗಿ 6 ಮೂಲಭೂತ ವಸ್ತುಗಳಂತ ಹೇಳ್ತೀವಿ. ಅವು ಯಾವಂದರೆ ಪ್ರೋಟೀನು, ಶರ್ಕರ್ಪಿಷ್ಟ, ಕೊಬ್ಬು, ಜೀವಸತ್ವ ಮತ್ತು ಖನಿಜ ಲವಣ, ಜೊತೆಗೆ ನೀರನ್ನು ಸಹ ಯೋಗ್ಯ ಪ್ರಮಾಣದಲ್ಲಿ ಹೊಂದಿರಬೇಕು. ಈ ಎಲ್ಲ ಪೋಷಕಾಂಶಗಳು ಎಲ್ಲ ಆಹಾರ ವಸ್ತುಗಳು ಒಂದೇ ಪ್ರಮಾಣದಲ್ಲಿ ಹೊಂದಿರುವುದಿಲ್ಲ. ಆದ್ದರಿಂದ ನಾವು ಸೇವಿಸುವಂಥ ಪ್ರತಿನಿತ್ಯದ ಆಹಾರ ಮುಖ್ಯವಾಗಿ ಧಾನ್ಯಗಳಿರಬೇಕು, ಬೇಳೆಕಾಳುಗಳಿರಬೇಕು, ಎಣ್ಣೆ ಬೀಜಗಳು, ತರಕಾರಿ, ಹಣ್ಣು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಜೊತೆಗೆ ಈ ನಾನ್ ವೆಜ್ ಇವರಿಗೆ ಮೊಟ್ಟೆ, ಮೀನು ಮತ್ತು ಮಾಂಸಗಳನ್ನು ಕೂಡ ಒಳಗೊಂಡಿರಬೇಕು. ಅಂದರೆ ನಾವು ಸೇವಿಸುವಂಥ ಆಹಾರ ಏನೆಲ್ಲ ಕಾರ್ಯನಿರ್ವಹಿಸುತ್ತೆ ಅಂತೀರಿ? ಈ ಮುಖ್ಯವಾಗಿ ಆಹಾರದಲ್ಲಿರುವಂಥ ಪ್ರೋಟೀನು ದೇಹದ ರಚನೆ, ಬೆಳವಣಿಗೆ ಮತ್ತು ದುರಸ್ತಿಯಂಥ ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇ ರೀತಿ ಶರ್ಕರ್ ಪಿಷ್ಟ ಮತ್ತು ಎಣ್ಣೆ ಪದಾರ್ಥ ಅಥವಾ ಕೊಬ್ಬು ಅಂತ ಏನು ಹೇಳ್ತೀವಿ ಅದು ನಮಗೆ ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ನೀಡುತ್ತೆ. ಜೀವಸತ್ವ ಮತ್ತು ಖನಿಜಗಳು ಬೇರೆ ಬೇರೆ ಜೀವವಸ್ತುಕರಣ ಕ್ರಿಯೆಯಲ್ಲಿ ಭಾಗವಹಿಸುವುದಲ್ಲದೆ ಮೂಳೆ, ರಕ್ತವರ್ಣ ಮತ್ತು ಚೋದಕಗಳ ತಯಾರಿಕೆಯಲ್ಲಿ ಪಾತ್ರವಹಿಸುತ್ತವೆ. ಅಂದರೆ ಮುಖ್ಯವಾಗಿ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೀಬೇಕಾದ್ರೆ ಆಹಾರವನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತೀರಿ? ಈಗ ನಾವು ಪ್ರತಿನಿತ್ಯ ಸೇವಿಸುವಂತ ಆಹಾರವನ್ನ ದೇಹದಲ್ಲಿ ನಿರ್ವಹಿಸುವ ಕಾರ್ಯಗಳಿಗೆ ಅನುಸಾರವಾಗಿ ಮುಖ್ಯವಾಗಿ ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅವು ಯಾವುದಂದ್ರೆ, ಮೊದಲೇದು ಶಕ್ತಿ ನೀಡುವಂತ ಆಹಾರ. ಇದರಲ್ಲಿ ಏಕದಳ ಧಾನ್ಯಗಳು, ಗೆಡ್ಡೆ ಗೆಣಸು, ಸಕ್ಕರೆ, ಬೆಲ್ಲ, ತುಪ್ಪ, ಎಣ್ಣೆ ಬೆಣ್ಣೆ ಮುಂತಾದ ಆಹಾರಗಳು ಬರುತ್ತೆ. ಎರಡನೇ ಗುಂಪು ಬೆಳವಣಿಗೆಗೆ ಪೂರಕವಾದಂತಹ ಆಹಾರ. ಇದರಲ್ಲಿ ದ್ವಿದಳ ಧಾನ್ಯಗಳು, ಹಾಲು ಮತ್ತೆ ಹಾಲಿನ ಪದಾರ್ಥ, ಮೊಟ್ಟೆ, ಮೀನು, ಮಾಂಸ ಒಳಗೊಂಡಿರುತ್ತೆ. ಮೂರನೇ ಗುಂಪು ರಕ್ಷಣೆ ನೀಡುವಂತಹ ಆಹಾರ. ಇದು ಮುಖ್ಯವಾಗಿ ಸೊಪ್ಪು, ತರಕಾರಿಗಳು, ಗೆಡ್ಡೆ ಗೆಣಸು ಹಾಗೂ ಎಲ್ಲ ವಿಧದಂತಹ ಹಣ್ಣುಗಳನ್ನ ಒಳಗೊಂಡಿರುತ್ತೆ. ಈ ಮೂರು ಗುಂಪಿನಂತಹ ಆಹಾರ ಪದಾರ್ಥಗಳನ್ನ ಆಯ್ಕೆ ಮಾಡಿ ಆಹಾರ ಸೇವಿಸಿದಾಗ ಮಾತ್ರ ನಮಗೆ ಸಮತೋಲನ ಆಹಾರ ಸಿಗಲಿಕ್ಕೆ ಸಾಧ್ಯ ಇದೆ. ಈಗ ರಕ್ಷಣೆ ನೀಡುವಂತ ಆಹಾರಗಳು ಅಂತ ತಾವು ಹೇಳಿದ್ರಿ, ಅವು ಯಾವ್ಯಾವು ಅಂತೀರಿ? ಜೀವಸತ್ವಗಳು ಮತ್ತೆ ಖನಿಜ ಲವಣಗಳು ಹಾಗೂ ನಾರು ಪದಾರ್ಥವನ್ನ ಹೇರಳವಾಗಿ ಹೊಂದಿರುವಂತ ಹಣ್ಣು ಮತ್ತು ತರಕಾರಿಗಳನ್ನ ರಕ್ಷಣೆ ನೀಡುವ ಆಹಾರಗಳು ಅಥವಾ ರಕ್ಷಕ ಆಹಾರಗಳು ಅಂತ ಹೇಳ್ತೀವಿ. ಹಣ್ಣುಗಳಿಗೆ ಹೋಲಿಸಿದಾಗ ತರಕಾರಿಗಳು ಸ್ವಲ್ಪ ಕಡಿಮೆ ಬೆಲೆಗೆ ದೊರಕೋದ್ರಿಂದ ಇವನ್ನ ಪ್ರತಿನಿತ್ಯ ಆಹಾರದಲ್ಲಿ ಸೇವಿಸೋದು ಒಳ್ಳೆಯದು. ನಮ್ಮ ದೈನಂದಿನ ಆಹಾರದಲ್ಲಿ ತರಕಾರಿಗಳು ಮುಖ್ಯ ಭಾಗ ಆಗಿದೆ. ಇವು ಪೌಷ್ಟಿಕತೆ ಅದ್ಭುತ ಮೂಲಗಳಂತ ಹೇಳ್ಬೋದು. ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿದಾಗ ತರಕಾರಿಗಳು ಅಧಿಕ ಪ್ರಮಾಣದಲ್ಲಿ ಜೀವಸತ್ವಗಳು, ಖನಿಜ ಲವಣಗಳು ಮತ್ತು ನಾರು ಪದಾರ್ಥವನ್ನು ಅದಲ್ಲದೆ ಉತ್ಕರ್ಷಣ ನಿರೋಧಕ ಅಥವಾ ನಾವು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಈ ವಸ್ತುಗಳನ್ನು ಹೊಂದಿರೋದ್ರಿಂದ ಇವುಗಳನ್ನು ರಕ್ಷಣೆ ನೀಡುವ ಆಹಾರಗಳು ಅಂತ ಹೇಳಲಾಗ್ತಾ ಇದೆ. ತರಕಾರಿಗಳನ್ನು ಪ್ರತಿನಿತ್ಯ ಅಗತ್ಯ ಪ್ರಮಾಣದಷ್ಟು ಸೇವಿಸೋದ್ರಿಂದ ನಮಗೆ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಿ ಆರೋಗ್ಯವನ್ನು ಒಳ್ಳೆ ಸ್ಥಿತಿಯಲ್ಲಿ ಇಡುತ್ತೆ. ಇವುಗಳ ಸೇವನೆ ಇತರೆ ಪೋಷಕಾಂಶಗಳು ದೇಹಗತವಾಗುವಂತೆ ಮಾಡಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗ ರುಜಿನಗಳು ಬರದಂತೆ ತಡೆಗಟ್ಟುತ್ತೆ. ದಿನನಿತ್ಯದ ಅಡುಗೆಯಲ್ಲಿ ತರಕಾರಿಗಳ ಬಳಕೆ ಆಹಾರದ ವೈವಿಧ್ಯತೆಯನ್ನು ಹೆಚ್ಚಿಸಿ ಆಹಾರಕ್ಕೆ ರುಚಿಯನ್ನು ಕೂಡ ಕೊಡುತ್ತೆ. ಈಗ ಮುಖ್ಯವಾಗಿ ತರಕಾರಿಗಳು ಅಂತ ತಾವು ಹೇಳಿದ್ರಿ, ಯಾವ್ಯಾವ ಆಹಾರಗಳನ್ನ ತರಕಾರಿಗಳು ಅಂತ ನಾವು ಪರಿಗಣಿಸಬಹುದು ಅಂತೀರಿ? ಈಗ ತರಕಾರಿ ಎಂಬುದು ಸಸ್ಯ ಸಂಪನ್ಮೂಲವಾದ ಗಿಡ ಮರದ ಎಲೆ ಇರ್ಬೋದು, ಹೂವು, ಮೊಗ್ಗು, ತೊಟ್ಟು, ದಿಂಡು, ಕಾಯಿ, ಹಣ್ಣು ಅಥವಾ ಬೇರು ಕಾಂಡಗಳಾಗಿ ದೊರಕುವಂತ ಪದಾರ್ಥ. ಈ ಸಸ್ಯಶಾಸ್ತ್ರದ ಪ್ರಕಾರ ನಾವು ಹೇಳೋದಾದ್ರೆ ತರಕಾರಿ ಮತ್ತು ಹಣ್ಣಿಗೆ ನಿರ್ದಿಷ್ಟವಾದಂತಹ ವ್ಯತ್ಯಾಸ ಇಲ್ಲ. ಈಗ ಉದಾಹರಣೆಗೆ ಟೊಮ್ಯಾಟೊ ಅಥವಾ ಬಾಳೆನ ನಾವು ಹಣ್ಣಾಗಿ ಕೂಡ ಬಳಕೆ ಮಾಡ್ತೀವಿ, ತರಕಾರಿ ರೀತಿಯಲ್ಲೂ ಬಳಕೆ ಮಾಡ್ತೀವಿ. ಇನ್ನು ನಾವು ಪ್ರತಿನಿತ್ಯ ಅಡುಗೆಯನ್ನ ಮಾಡ್ತೀವಿ, ಇದರಲ್ಲಿ ತರಕಾರಿಗಳ ಮಹತ್ವ ಏನು? ಈಗ ಸೂಕ್ಷ್ಮ ಪೋಷಕಾಂಶಗಳ ಆಗರ ಆಗಿರುವಂತಹ ತರಕಾರಿಗಳು ಆಯಾ ಕಾಲಕ್ಕೆ ತಕ್ಕಂತೆ ಹಲವಾರು ಬಗೆಯ ತರಕಾರಿಗಳು ದೊರಕೋದ್ರಿಂದ ವೈವಿಧ್ಯಮಯ ಅಡುಗೆ ತಯಾರಿಸಲು ಮತ್ತು ತರಕಾರಿಗಳು ಬೇರೆ ಬೇರೆ ಸ್ಪರ್ಶ ಗುಣಗಳು ಮತ್ತು ರುಚಿಯನ್ನು ಹೊಂದಿರೋದ್ರಿಂದ ಸ್ವಾದಿಷ್ಟತೆಯನ್ನು ಮೂಡಿಸಿ ಭೋಜನಾ ಶಕ್ತಿಯನ್ನು ಉತ್ತೇಜನ ಮಾಡ್ತವೆ. ಇದಲ್ಲದೆ ತರಕಾರಿಗಳು ಹಸಿರು, ಹಳದಿ, ಕೇಸರಿ, ಬಿಳಿ, ಕೆಂಪು, ನೀಲಿ ಮುಂತಾದ ವೈವಿಧ್ಯಮಯ ಬಣ್ಣಗಳನ್ನು ಹೊಂದಿರೋದ್ರಿಂದ ಅಡುಗೆ ತಯಾರಿಕೆಯಲ್ಲಿ ಇದರ ಬಳಕೆ ನೋಡುಗರನ್ನು ಆಹಾರವನ್ನು ಸೇವಿಸುವಂತೆ ಆಕರ್ಷಣೆ ಮಾಡುತ್ತೆ. ತರಕಾರಿಗಳ ಪಲ್ಯ, ಸಾಂಬಾರ್, ಸಲಾಡ್ ಇಲ್ಲದೆ ಬರೀ ಮುದ್ದೆ, ಚಪಾತಿ ಅಥವಾ ರೊಟ್ಟಿಗಳಿದ್ರೆ ನೋಡಲು ಆಕರ್ಷಕವಾಗಿರೋದಿಲ್ಲ ಹಾಗೂ ಸೇವಿಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಾವುದೇ ವಿಧದ ಅಡುಗೆ ತಯಾರಿಸುವಾಗ ತರಕಾರಿಗಳು ಇರಲೇಬೇಕು. ಇನ್ನು ತರಕಾರಿಗಳಿಗೆ ಇಷ್ಟೊಂದು ವಿಧದ ಬಣ್ಣಗಳು ಬರೋದಕ್ಕೆ ಕಾರಣ ಏನು ಅಂತೀರಿ? ಈಗ ತರಕಾರಿಗಳು ಕಣ್ಣಿಗೆ ಹಬ್ಬ ಉಂಟು ಮಾಡುವಂತಹ ನಾನಾ ತರಹದ ಬಣ್ಣಗಳನ್ನು ಹೊಂದಿರುತ್ತೆ. ಇವುಗಳಿಗೆ ಸಸ್ಯಾಹಾರಿಗಳ ಆಹಾರ ಪದ್ಧತಿಯಲ್ಲಿ ಅಗ್ರಸ್ಥಾನ ದೊರೆತಿದೆ. ಈ ಮುಖ್ಯವಾಗಿ ಕ್ಲೋರೋಫಿಲ್ ಅನ್ನುವಂತಹ ಮೆಗ್ನೇಶಿಯಂ ಯುಕ್ತ ಲವಣವು ರಾಸಾಯನಿಕ ಅಂಶವು ತರಕಾರಿಗಳಿಗೆ ಹಚ್ಚ ಹಸಿರು ಬಣ್ಣ ಬರಲು ಕಾರಣ ಆಗಿದೆ. ಅದೇ ರೀತಿ ಕೆರೋಟಿನಾಯ್ಡ್ ಎಂಬ ವಸ್ತು ತರಕಾರಿಗಳಿಗೆ ಕಿತ್ತಳೆ ಬಣ್ಣ ಅಥವಾ ಕೇಸರಿ ಬಣ್ಣ ಹೊಂದಲು ಕಾರಣ ಆಗಿದೆ. ಅದಲ್ಲದೆ ಇದರಲ್ಲಿರುವಂತಹ ಜಾಂಥೋಫಿಲ್ಲು ಮತ್ತು ಲೈಕೋಪಿನ್ ಎಂಬ ರಾಸಾಯನಿಕಗಳು ಕೆಂಪು ಬಣ್ಣ ಬರಲಿಕ್ಕೆ ಮತ್ತು ಫ್ಲೆವನಾಯ್ಡ್ಗಳಾದಂಥ ಆಂಥೋಸಯಾನಿನ್ ಅಚ್ಚು ಕೆಂಪು ನೀಲಿ ಮತ್ತು ಆಂಥೋಜಾಂಥಿನ್ ಹಾಲು ಬಿಳಿ ಮತ್ತು ಹಳದಿ ಬಣ್ಣ ಬರಲು ಕಾರಣ ಆಗಿದೆ. ಮುಖ್ಯವಾಗಿ ಒಂದೊಂದು ತರಕಾರಿನೂ ಕೂಡ ವಿಭಿನ್ನ ಒಂದು ರುಚಿಯನ್ನ ಹೊಂದಿರುತ್ತೆ, ಇದಕ್ಕೆ ಏನು ಕಾರಣ ಇರಬಹುದು? ಈಗ ತರಕಾರಿಗಳ ರುಚಿ ಅದರಲ್ಲಿ ಅಡಗಿರುವಂತಹ ಸ್ವಾದಿಷ್ಟತೆಗೆ ಕಾರಣವಾದಂತಹ ಸಿಹಿ, ಒಗರು, ಉಪ್ಪು, ಹುಳಿ ಮುಂತಾದ ರಾಸಾಯನಿಕ ಅಂಶಗಳನ್ನ ಅವಲಂಬಿಸಿರುತ್ತೆ. ಈ ಸ್ವಾದಿಷ್ಟತೆಯು ಸಪ್ಪೆಯಿಂದ ಹಿಡಿದು ಅತಿ ತೀಕ್ಷ್ಣವಾದಂತಹ ಕಟು ರುಚಿ ತನಕ ಹೋಗ್ಬೋದು. ಈಗ ಉದಾಹರಣೆಗೆ ಹಾಗಲಕಾಯಿ ಕಟು ರುಚಿಯನ್ನ ಹೊಂದಿರುತ್ತೆ. ರುಚಿಯನ್ನು ನೀಡುವಂತಹ ರಾಸಾಯನಿಕ ಪದಾರ್ಥಗಳೆಂದರೆ ಮುಖ್ಯವಾಗಿ ಈ ಒಂದು ತರಕಾರಿಗಳಲ್ಲಿರುವಂತಹ ಸಕ್ಕರೆ, ಉಪ್ಪು, ಕ್ಷಾರ, ಆಮ್ಲಗಳು, ಆಲ್ಡಿಹೈಡ್, ಕೀಟೋನ್ ಪದಾರ್ಥಗಳು, ಜೊತೆಗೆ ರಂಜಕ, ಗಂಧಕ ಮತ್ತು ಟ್ಯಾನಿನ್ ಎಂಬಂತಹ ಒಗರು ಪದಾರ್ಥ. ಈ ಎಲ್ಲಾ ರಾಸಾಯನಿಕ ಪ್ರಮಾಣದ ಮೇಲೆ ತರಕಾರಿಗಳ ರುಚಿ ಅವಲಂಬನೆ ಆಗಿರುತ್ತೆ. ಈ ಸಾಮಾನ್ಯವಾಗಿ ಎಲೆಕೋಸು ಮತ್ತು ನವಿಲುಕೋಸುಗಳು ಅದರಲ್ಲಿರುವ ಗಂಧಕಯುಕ್ತ ಪದಾರ್ಥಗಳಿಂದ ಇದಕ್ಕೆ ಒಂದು ವಿಶಿಷ್ಟವಾದಂತಹ ವಾಸನೆ ಮತ್ತು ರುಚಿ ಬಂದಿರುತ್ತೆ. ಇನ್ನು ಎಲ್ಲ ತರಕಾರಿಗಳು ಒಂದೇ ಪ್ರಮಾಣದಲ್ಲಿ ಈ ಪೋಷಕಾಂಶಗಳನ್ನೇನಾದರೂ ಒದಗಿಸ್ತವೆಯೇ? ಇಲ್ಲ, ಪೋಷಕಾಂಶಗಳ ಆಧಾರದ ಮೇಲೆ ತರಕಾರಿಗಳನ್ನು ಮೂರು ಗುಂಪುಗಳಿಗಾಗಿ ವಿಂಗಡಣೆ ಮಾಡಲಾಗಿದೆ. ಹಾಗಾದರೆ ಈ ಒಂದು ಗುಂಪುಗಳು ಯಾವ್ಯಾವು ಅಂತೀರಿ? ಹಸಿರು ಸೊಪ್ಪಿನ ತರಕಾರಿಗಳು ಮೊದಲೇ ಗುಂಪು, ಎರಡನೇ ಗುಂಪು ಗೆಡ್ಡೆ ಗೆಣಸುಗಳು, ಮತ್ತೆ ಮೂರನೇ ಗುಂಪು ಇತರೆ ತರಕಾರಿಗಳೆಂದು ವಿಂಗಡಣೆ ಮಾಡಲಾಗಿದೆ. ಈಗ ಮೊದಲೇ ಗುಂಪು ಹಸಿರು ಸೊಪ್ಪಿನ ತರಕಾರಿಗಳು, ಈ ಗುಂಪಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂಥ ಪಾಲಕ್ ಸೊಪ್ಪು, ದಂಟು ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ, ನುಗ್ಗೆ ಸೊಪ್ಪು, ಪುದೀನ ಮುಂತಾದವುಗಳನ್ನು ಒಳಗೊಂಡಿರುತ್ತೆ. ಈ ಸೊಪ್ಪುಗಳು ಮುಖ್ಯವಾಗಿ ಬೀಟಾ ಕೆರೋಟಿನ್ನು, ರೈಬೋಫ್ಲವಿನ್ನು, ಫಾಲಿಕ್ ಆಮ್ಲ, ಜೀವಸತ್ವ ಸಿ, ಖನಿಜ ಲವಣಗಳಾದಂಥ ಕಬ್ಬಿನ, ಸುಣ್ಣಾಂಶ, ನಾರ ಪದಾರ್ಥಗಳನ್ನು ಹೇರಳವಾಗಿ ಹೊಂದಿರುತ್ತೆ. ಅದೇ ರೀತಿ ಎರಡನೇ ಗುಂಪಲ್ಲಿ ಗೆಡ್ಡೆ ಗೆಣಸುಗಳಾದಂಥ ಕ್ಯಾರೆಟ್, ಬೀಟ್ರೂಟು, ಆಲೂಗಡ್ಡೆ, ಮೂಲಂಗಿ, ಈರುಳ್ಳಿ, ಗೆಣಸು ಮುಂತಾದವುಗಳನ್ನು ಒಳಗೊಂಡಿರುತ್ತೆ. ಈ ತರಕಾರಿಗಳಲ್ಲಿ ಮುಖ್ಯವಾಗಿ ಪೋಷಕಾಂಶಗಳಾದಂಥ ಶರ್ಕರ್ ಪಿಷ್ಟ ಇರುತ್ತೆ, ಜೊತೆಗೆ ಬೀಟಾ ಕೆರೋಟಿನ್ನು, ಜೀವಸತ್ವ ಸಿ, ಗಂಧಕ ಮುಂತಾದವುಗಳನ್ನು ಹೇರಳವಾಗಿ ಹೊಂದಿರುತ್ತೆ. ಇದಲ್ಲದೆ ಮೂರನೇ ಗುಂಪು ಅಥವಾ ಇತರೆ ತರಕಾರಿಗಳು, ನಾವು ಸಾಮಾನ್ಯವಾಗಿ ಬಳಸುವಂಥ ಬೆಂಡೆಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಗೋರಿಕಾಯಿ, ಬದನೆಕಾಯಿ, ಬೀನ್ಸ್ ಒಳಗೊಂಡಿರುತ್ತೆ. ಈ ತರಕಾರಿಗಳು ಮುಖ್ಯವಾಗಿ ನಾರು ಪದಾರ್ಥ, ಜೀವಸತ್ವ ಸಿ, ಗಂಧಕ, ಸೋಡಿಯಂನಂಥ ಖನಿಜಗಳನ್ನು ಹೇರಳವಾಗಿ ಹೊಂದಿರುತ್ತೆ. ಅಂದರೆ ಈ ಸೊಪ್ಪು ತರಕಾರಿಗಳು ಈ ಜೀವಸತ್ವಗಳು ಮತ್ತು ಖನಿಜ ಲವಣಗಳನ್ನು ಒರೆಸುವಂಥ ಪ್ರಮುಖ ಮೂಲಗಳು ಅಂತ ನಾವು ಅನ್ಬೋದು ಅಂತೀರಿ? ಹೌದು. ಅಂದರೆ ಈ ತರಕಾರಿಗಳನ್ನು ನಾವು ಅವಶ್ಯಕತೆಗಿಂತ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಅಂತೀರಿ? ನಮ್ಮ ದೇಶ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ ಎರಡನೇ ಸ್ಥಾನದಲ್ಲಿದೆ. ಆದಾಗ್ಯೂ ಸಹ ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಹಣ್ಣು ಮತ್ತು ತರಕಾರಿಗಳ ಸೇವನೆ ಪ್ರಮಾಣ ಅವಶ್ಯಕತೆಗಿಂತ ತುಂಬಾ ಕಡಿಮೆನೇ ಇದೆ. ಆದ್ದರಿಂದ ಸೂಕ್ಷ್ಮ ಪೋಷಕಾಂಶಗಳ ನ್ಯೂನ ಪೋಷಣೆ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಕಬ್ಬಿಣಾಂಶದ ಕೊರತೆಯಿಂದ ಬರುವಂತಹ ರಕ್ತಹೀನತೆ, ಜೀವಸತ್ವ ಎ ಕೊರತೆಯಿಂದ ಬರುವಂತಹ ಇರುಳುಗುರುಡು, ಜೀವಸತ್ವ ಸಿ ಕೊರತೆಯಿಂದ ಸ್ಕರ್ವಿ, ಸುಣ್ಣಾಂಶ ಮತ್ತು ಜೀವಸತ್ವ ಡಿ ಕೊರತೆಯಿಂದ ಮೆದುಮೂಳು ರೋಗ ಮುಂತಾದವುಗಳು ಸಾಮಾನ್ಯವಾಗಿವೆ. ಈಗ ಈ ಕಬ್ಬಿಣದ ಅಂಶದ ಒಂದು ಕೊರತೆಯಿಂದ ಬರುವಂತಹ ಈ ರಕ್ತಹೀನತೆಯನ್ನು ಹೇಗೆ ತಡಿಬಹುದು ಅಂತೀರಿ? ರಕ್ತ ಉತ್ಪಾದನೆಗೆ ಅವಶ್ಯಕವಾದಂಥ ಕಬ್ಬಿನ, ಫಾಲಿಕ್ ಆಮ್ಲ, ಜೀವಸತ್ವ ಸಿ ಮುಖ್ಯವಾಗಿ ಹಸಿರು ಸೊಪ್ಪು ಮತ್ತು ತರಕಾರಿಗಳಲ್ಲಿ ಹೇರಳವಾಗಿರುತ್ತೆ. ಈ ಕಡಿಮೆ ಬೆಲೆಗೆ ದೊರಕುವಂಥ ಈ ಸೊಪ್ಪು ತರಕಾರಿಗಳನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಮಹಿಳೆ ಮತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ರಕ್ತಹೀನತೆಯನ್ನು ಸುಲಭವಾಗಿ ತಡೆಯಬಹುದು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವಂಥ ಸೊಪ್ಪುಗಳನ್ನು, ಈಗ ಬೇಸಿಗೆ ಕಾಲದಲ್ಲಿ ಸೊಪ್ಪು ಅಷ್ಟಾಗಿ ಸಿಗ್ತಿರೋದಿಲ್ಲ, ಹೆಚ್ಚಾಗಿ ಸಿಗುವಂಥ ಸಂದರ್ಭದಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ತಿಂಡಿ ಪದಾರ್ಥ ತಯಾರಿಸುವಾಗ ಇದನ್ನ ಒಂದು ಚಮಚ ಎರಡು ಚಮಚ ಬಳಕೆ ಮಾಡೋದ್ರಿಂದ ಪ್ರತಿನಿತ್ಯ ನಮಗೆ ಕಬ್ಬಿನಾಂಶ ದೊರೆಯುತ್ತೆ. ಇನ್ನು ಆರೋಗ್ಯ ರಕ್ಷಣೆಯಲ್ಲಿ ಈ ಎ ಜೀವಸತ್ವದ ಪ್ರಾಮುಖ್ಯತೆ ಏನು ಅಂತೀರಿ? ಸೊಪ್ಪುಗಳು ಮತ್ತೆ ಕೇಸರಿ ಬಣ್ಣ ಹೊಂದಿದಂತಹ ತರಕಾರಿಗಳು ಸಾಮಾನ್ಯವಾಗಿ ಎ ಜೀವಸತ್ವದ ಪೂರ್ವ ರೂಪ ಅಂತ ಹೇಳ್ತೀವಿ, ಅದು ಬೀಟಾ ಕೆರೋಟಿನ್. ಈ ಒಂದು ಬೀಟಾ ಕೆರೋಟಿನ್ ಅನ್ನ ಹೇರಳವಾಗಿ ಹೊಂದಿರ್ತಾವೆ. ಈ ಜೀವಸತ್ವವು ಮುಖ್ಯವಾಗಿ ಕಣ್ಣಿನ ಸರಿಯಾದ ದೃಷ್ಟಿಗೆ, ಅಂದ್ರೆ ಕಣ್ಣು ಸರಿಯಾಗಿ ಕಾಣಿಸ್ಲಿಕ್ಕೆ, ಚರ್ಮದ ಆರೋಗ್ಯ ಕಾಪಾಡಲಿಕ್ಕೆ ಮತ್ತು ದೇಹದ ರೋಗ ನಿರೋಧಕ್ಕೆ ಹೆಚ್ಚಿಸಲು ಅವಶ್ಯಕ. ಈ ಸತ್ವದ ಕೊರತೆ ಆದ್ರೆ ಇರುಳುಗುರುಡು ಕಂಡು ಬರುತ್ತೆ, ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಪದೇ ಪದೇ ಸೋಂಕು ರೋಗಗಳು ಬರ್ತಾ ಇರ್ತಾವೆ. ಹಾಗೆನೇ ಈ ಸಿ ಜೀವಸತ್ವದ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಸಾಮಾನ್ಯವಾಗಿ ಸಿ ಜೀವಸತ್ವವು ಸಿಟ್ರಸ್ ಯುಕ್ತ ಹಣ್ಣುಗಳಾದಂಥ ಕಿತ್ತಳೆ, ಮೂಸಂಬಿ, ನಿಂಬೆ ಹಣ್ಣುಗಳಲ್ಲಿ ಹೇಳವಾಗಿರುತ್ತೆ. ಇದಲ್ಲದೇ ಕೆಲವೊಂದು ಹಸಿರು ಸೊಪ್ಪುಗಳು, ಹಸಿಮೆಣಸಿಕಾಯಿ ಮತ್ತು ಕೋಸು ಕೂಡ ಸಿ ಜೀವಸತ್ವವನ್ನು ಒದಗಿಸುವಂಥ ಪ್ರಮುಖ ಆಹಾರ ಆಗಿದೆ. ಸಿ ಜೀವಸತ್ವ ಮುಖ್ಯವಾಗಿ ನಮಗೆ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾದಂಥ ಕಬ್ಬಿಣವು ಸಣ್ಣ ಕರಳಿನಿಂದ ರಕ್ತಕ್ಕೆ ಹೀರಿಕೆಯಾಗಲು ಅವಶ್ಯಕ. ಹಾಗಾಗಿ ನಾವು ಸೇವಿಸಿದ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣಾಂಶ ಇದ್ದರೂ ಕೂಡ ಸಿ ಜೀವಸತ್ವ ಕಡಿಮೆ ಆದರೆ ರಕ್ತಹೀನತೆ ಉಂಟಾಗುವಂಥ ಸಾಧ್ಯತೆ ಇದೆ. ಅಲ್ಲದೆ ಸಿವ ಜೀವಸತ್ವಗಳು ದೇಹದ ಅಂಗಾಂಗಗಳಲ್ಲಿರುವಂಥ ಜೀವಕೋಶಗಳು ಒಂದಕ್ಕೊಂದು ಅಂಟಿಕೊಂಡಿರಲು ಸಿಮೆಂಟ್ನಂತೆ ಕಾರ್ಯನಿರ್ವಹಿಸುತ್ತೆ. ಈ ಸತ್ವ ಕಡಿಮೆ ಆದರೆ ಜೀವಕೋಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಕಡಿಮೆಯಾಗಿ ಸ್ಕರ್ವಿ ಎಂಬ ಕಾಯಿಲೆ ಬರುತ್ತೆ. ಅಂದರೆ ಈ ಸ್ಕರ್ವಿ ಕಾಯಿಲೆಯ ಲಕ್ಷಣಗಳೇನು ಅಂತೀರಿ? ಸ್ಕರ್ವಿ ಕಾಯಿಲೆಯಲ್ಲಿ ಮುಖ್ಯವಾಗಿ ವಸುಡುಗಳ ಮಧ್ಯೆ ಸಣ್ಣದಾಗಿ ರಕ್ತ ಸೋರೋದು ಕಂಡುಬರುತ್ತೆ, ಅಂಗಾಂಗಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿ ಕುಂದೋದು ಸಾಮಾನ್ಯವಾಗಿ ಕಂಡುಬರುವಂಥ ಲಕ್ಷಣಗಳಾಗಿವೆ. ಇನ್ನು ಫೋಲಿಕ್ ಆಮ್ಲ ಅಂತ ನಾವು ಕೇಳ್ತಾ ಇರ್ತೀವಿ, ಇದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಸಾಮಾನ್ಯವಾಗಿ ರಕ್ತಕ್ಕೆ ಕೆಂಪು ವರ್ಣ ಬರಲು ಕಾರಣವಾದಂಥ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಐದು ಪೋಷಕಾಂಶಗಳು ಅವಶ್ಯಕ. ಅದರಲ್ಲಿ ಯಾವುದಾದ್ರೂ ಒಂದು ಪೋಷಕಾಂಶ ಕೊರತೆ ಆದರೂ ಕೂಡ ರಕ್ತಹೀನತೆ ಬರುತ್ತೆ. ಫಾಲಿಕ್ ಆಮ್ಲವು ಮುಖ್ಯವಾಗಿ ರಚನೆಯಾದ ಕೆಂಪು ರಕ್ತ ಕಣಗಳು ಪಕ್ವವಾಗಿ ಕಾರ್ಯನಿರ್ವಹಿಸಲು ಅವಶ್ಯಕ. ಈ ಸತ್ವವು ಕಡಿಮೆ ಆದರೆ ರಕ್ತಕಣಗಳು ಉತ್ಪತ್ತಿಯಾದರೂ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗೋದಿಲ್ಲ. ಸಾಮಾನ್ಯವಾಗಿ ಫಾಲಿಕ್ ಆಮ್ಲವು ಎಲ್ಲ ವಿಧದ ಹಸಿರು ಸೊಪ್ಪುಗಳಲ್ಲಿ ಹೇರಳವಾಗಿರುತ್ತೆ. ಆದ್ದರಿಂದ ಪ್ರತಿನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಸೊಪ್ಪುಗಳನ್ನು ಸೇವಿಸೋದ್ರಿಂದ ಈ ಸಮಸ್ಯೆಯನ್ನು ಸಹ ನೀಗಿಸಬಹುದು. ಇನ್ನು ಈ ಸೊಪ್ಪು ಮತ್ತು ತರಕಾರಿನಲ್ಲಿ ಈ ಸುಣ್ಣದ ಅಂಶ ಅಥವಾ ಕ್ಯಾಲ್ಸಿಯಂ ಅಂಶ ಇರುತ್ತಲ್ಲ, ಇದರ ಪ್ರಾಮುಖ್ಯತೆ ಏನು? ಸೊಪ್ಪಿನ ತರಕಾರಿಗಳು, ಅದರಲ್ಲೂ ಮುಖ್ಯವಾಗಿ ದಂಟು ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ, ಮೆಂತ್ಯ ಸೊಪ್ಪುಗಳು ಖನಿಜ ಲವಣವಾದಂತಹ ಕ್ಯಾಲ್ಸಿಯಂ ಅಥವಾ ಸುಣ್ಣಾಂಶವನ್ನು ಹೇರಳವಾಗಿ ಹೊಂದಿರುತ್ತೆ. ಈ ಸತ್ವವು ಮುಖ್ಯವಾಗಿ ಹಲ್ಲು ಗಟ್ಟಿಯಾಗಲಿಕ್ಕೆ, ಮೂಳೆಗಳ ರಚನೆ ಮತ್ತು ಅದರ ಗಟ್ಟಿತನಕ್ಕೆ ಅವಶ್ಯಕ. ಸಾಮಾನ್ಯವಾಗಿ ವಯಸ್ಕರಿಗೆ ಒಂದು ದಿನಕ್ಕೆ 400 mg ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಪ್ರತಿನಿತ್ಯ ನಾವು 75-100 gram ಅಷ್ಟು ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಅವಶ್ಯಕ ಪ್ರಮಾಣದ ಕ್ಯಾಲ್ಸಿಯಂ ಅನ್ನು ಸೊಪ್ಪಿನಿಂದ ಮಾತ್ರ ಪಡೆಯಬಹುದು. ಇನ್ನು ಈ ಸೊಪ್ಪು ತರಕಾರಿಗಳಿಂದ ದೊರೆಯುವಂಥ ಈ ರೈಬೋಫ್ಲೇವಿನ್ ಪ್ರಾಮುಖ್ಯತೆ ಏನು ಅಂತೀರಿ? ಈಗ ಬಿ ಗುಂಪಿನ ಜೀವಸತ್ವವಾದಂತಹ ರೈಬೋಫ್ಲೇವಿನ್ ಸಹ ಸೊಪ್ಪು ಮತ್ತು ತರಕಾರಿಗಳಲ್ಲಿ ಹೇರಳವಾಗಿರುತ್ತೆ. ಈ ಸತ್ವವು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಗ್ಲೂಕೋಸ್ನಿಂದ ಶಕ್ತಿ ಬಿಡುಗಡೆಯಾಗುವ ಕಾರ್ಯದಲ್ಲಿ ಸಹಘಟಕದಂತೆ ಕಾರ್ಯನಿರ್ವಹಿಸುತ್ತದೆ. ಅಂದರೆ ನಾವೇನು ಊಟ ಮಾಡಿರ್ತೀವಿ, ಊಟ ಮಾಡಿದ ಆಹಾರ ಜೀರ್ಣ ಆಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಈ ಗ್ಲೂಕೋಸ್ ನಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಾಗ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಇರುತ್ತೆ. ಈ ಗ್ಲೂಕೋಸ್ ಶಕ್ತಿಯಾಗಿ ಮಾರ್ಪಾಡಾಗುವಾಗ ಈ ಒಂದು ರೈಬೋಫ್ಲೇವಿನ್ ಸಹಘಟಕದಂತೆ ಕಾರ್ಯನಿರ್ವಹಿಸುತ್ತೆ. ಈ ಸತ್ವ ಕಡಿಮೆ ಆದರೆ ಈ ಒಂದು ಗ್ಲೂಕೋಸ್ ಶಕ್ತಿಯಾಗಿ ಮಾರ್ಪಾಡುವಂತ ಕಾರ್ಯ ಸ್ಥಗಿತಗೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಕೊರತೆ ಆಗೋದ್ರಿಂದ ರೈಬೋಫ್ಲೇವಿನೋಸಿಸ್ ಅನ್ನುವಂಥ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಈಗ ಅರೈಬೋಫ್ಲೇವಿನೋಸಿಸ್ ಅಂತ ತಾವು ಹೇಳಿದ್ರಿ, ಈ ಒಂದು ಕಾಯಿಲೆಯ ಲಕ್ಷಣಗಳೇನು ಅಂತೀರಿ? ಈ ಮುಖ್ಯವಾಗಿ ಈ ಒಂದು ಕಾಯಿಲೆನಲ್ಲಿ ಬಾಯಿ ಹುಣ್ಣು ಬರುವಂಥದ್ದು, ನಾಲಿಗೆ ಕೆಂಪಗಾಗೋದು, ಮತ್ತು ನಾಲಿಗೆ ಮೇಲೆ ಸಣ್ಣ ಸಣ್ಣ ಗುಳಿಗಳು ಬರೋದು, ತುಟಿ ಸೀಳದಂತಾಗಿ ತುಟಿಯಿಂದ ರಕ್ತ ಸೋರೋದು, ಮತ್ತು ಬಾಯಿಯ ಎರಡು ಕಾರ್ನರ್ನಲ್ಲಿ ಒಣಗುಳ್ಳೆಗಳಾಗುವುದು ಸಾಮಾನ್ಯವಾಗಿ ಕಂಡುಬರುವಂಥ ಲಕ್ಷಣಗಳು. ಇದನ್ನು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹೀಟ್ ಆಗಿದೆ ಅಂತ ಹೇಳ್ತಾರೆ. ಇದು ಏನಾದರೂ ಕೆಲವೊಂದು ತರಕಾರಿಗಳನ್ನು ಹೀಟ್ ಪದಾರ್ಥ ಅಂತ ಅವರು ಹೇಳ್ತಾರೆ, ಬಟ್ ಅದು ಹಾಗಲ್ಲ. ಆ್ಯಕ್ಚುಲಿ ನಮ್ಮ ಊಟದಲ್ಲಿ ಸೊಪ್ಪು ತರಕಾರಿ ಕಡಿಮೆ ಸೇವನೆ ಮಾಡಿದಾಗ ಈ ರೀತಿ ಸಮಸ್ಯೆ ಅಥವಾ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಈ ತರಕಾರಿಗಳು ನಾರಿನ ಪದಾರ್ಥವನ್ನು ಸಾಕಷ್ಟು ಹೊಂದಿರ್ತವೆ, ಇದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಈಗ ತರಕಾರಿಗಳಲ್ಲಿ ಇದುವರೆಗೆ ಹೇಳಿದಂಥ ಪೌಷ್ಟಿಕಾಂಶಗಳು ಮಾತ್ರ ಅಲ್ಲದೆ ಇನ್ನೂ ಕೆಲವು ಘಟಕಗಳಿರುತ್ತೆ. ಈ ಅದರಲ್ಲಿ ಮುಖ್ಯವಾದದ್ದು ನಾರಿನಂಶ, ಅದ ಜೊತೆಗೆ ಬಣ್ಣಗಳು ಮತ್ತು ಸ್ವಾದಿಷ್ಟತೆಯನ್ನು ನೀಡುವಂಥ ಕೆಲವು ರಾಸಾಯನಿಕಗಳು. ಹಸಿರು ತರಕಾರಿಗಳಲ್ಲಿರುವಂಥ ನಾರಿನಂಶ ಮುಖ್ಯವಾಗಿ ಮಲವಿಸರ್ಜನೆಯಲ್ಲಿ ನಾರಿನಂಶದ ಪ್ರಮಾಣವನ್ನು ಅವಲಂಬನೆ ಮಾಡಿರುತ್ತೆ. ಈ ನುಗ್ಗೆಕಾಯಿ, ಬೆಂಡೆಕಾಯಿ, ಗೋರಿಕಾಯಿ ಇಂಥ ತರಕಾರಿಗಳಲ್ಲಿ ನಾರಿನಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಕುಂಬಳಕಾಯಿ, ಸೌತೆಕಾಯಿ, ಬದನೆಯಲ್ಲಿ ನಾರಿನಾಂಶ ಸ್ವಲ್ಪ ಕಡಿಮೆನೇ ಇರುತ್ತೆ. ಈ ನಾರು ಪದಾರ್ಥ ನಮ್ಮ ದೇಹವು ಹೀರ್ಕೊಳ್ದಿದ್ರೂ ಕೂಡ ಸೇವಿಸುವ ಆಹಾರದಲ್ಲಿ ಅವಶ್ಯಕವಾಗಿ ಇರಲೇಬೇಕು. ಇವು ಆಹಾರ ಪದಾರ್ಥವು ಜೀರ್ಣವಾದ ನಂತರ ಉಳಿದ ಅನುಪಯುಕ್ತ ವಸ್ತುಗಳನ್ನು ಸುಲಭವಾಗಿ ದೇಹದಿಂದ ಹೊರಹಾಕಲು ಅವಶ್ಯಕ. ಆದ್ದರಿಂದ ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ನಾರು ಪದಾರ್ಥವು ಇತ್ತೀಚೆಗೆ ಹೆಚ್ಚು ಜನರನ್ನು ಬಾಧಿಸುತ್ತಿರುವಂಥ ಮಧುಮೇಹ, ಏರು ರಕ್ತದೊತ್ತಡ, ಬೊಜ್ಜು ಮುಂತಾದ ಆರೋಗ್ಯ ಸಮಸ್ಯೆ ನಿರ್ವಹಿಸಲು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇನ್ನು ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತೀವಲ್ಲ, ಇದರ ನಿಯಂತ್ರಣದಲ್ಲಿ ಸೊಪ್ಪು ತರಕಾರಿಗಳ ಪಾತ್ರ ಏನು ಅಂತ? ಈಗ ಸೊಪ್ಪು ತರಕಾರಿಗಳು ಮುಖ್ಯವಾಗಿ ಅಧಿಕ ಪ್ರಮಾಣದಲ್ಲಿ ನಾರು ಪದಾರ್ಥವನ್ನು ಹೊಂದಿರೋದ್ರಿಂದ ಆಹಾರ ಪದಾರ್ಥ ನಿಧಾನವಾಗಿ ಜೀರ್ಣವಾಗೋದ್ರಿಂದ ರಕ್ತಕ್ಕೆ ಸಕ್ಕರೆ ಅಂಶ ಸ್ವಲ್ಪ ಸ್ವಲ್ಪವೇ ಸೇರೋದ್ರಿಂದ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಾಧ್ಯ ಆಗುತ್ತೆ. ಅಲ್ಲದೆ ಸೊಪ್ಪು ತರಕಾರಿಗಳು ಅತಿ ಕಡಿಮೆ ಶಕ್ತಿಯನ್ನು ಒದಗಿಸೋದ್ರಿಂದ ಅಥವಾ ಅತಿ ಕಡಿಮೆ ಕ್ಯಾಲರಿ ಹೊಂದಿರೋದ್ರಿಂದ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಯಾವುದೇ ಹಿಂಜರಿಕೆಯಲ್ಲದೆ ಈ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸಬಹುದು. ಅಂದ್ರೆ ಗಡ್ಡೆ ತರಕಾರಿಗಳನ್ನ ಬಿಟ್ಟು ಇತರೆ ತರಕಾರಿ ಮತ್ತು ಸೊಪ್ಪು ತರಕಾರಿಗಳನ್ನ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅವರು ಸಾಕಷ್ಟು ಪ್ರಮಾಣದಲ್ಲಿ ಬಳಸಬಹುದು. ಇನ್ನು ಈ ಅಧಿಕ ರಕ್ತದ ಒತ್ತಡ ಇರುವಂತವರಿಗೆ ಸೊಪ್ಪು ತರಕಾರಿಗಳಿಂದ ಹೇಗೆ ಪ್ರಯೋಜನ ಆಗುತ್ತೆ ಅಂತೀರಿ? ಸೊಪ್ಪು ಮತ್ತು ತರಕಾರಿಗಳಲ್ಲಿರುವಂತಹ ನಾರು ಪದಾರ್ಥ ದೇಹದಲ್ಲಿ ಉತ್ಪತ್ತಿಯಾಗುವ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ನಿಯಂತ್ರಣದಲ್ಲಿಡುತ್ತೆ. ಆ ಮೂಲಕ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಹಾಗೂ ಮೂಲತಃ ಸೊಪ್ಪು ಮತ್ತು ತರಕಾರಿಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಅಂಶ ಹೊಂದಿರುತ್ತೆ ಮತ್ತು ಕೊಲೆಸ್ಟ್ರಾಲ್ ಸೊಪ್ಪು ತರಕಾರಿಗಳಲ್ಲಿ ಇರೋದೇ ಇಲ್ಲ. ಹಾಗಾಗಿ ಸೊಪ್ಪು ತರಕಾರಿಗಳನ್ನು ಸೇವಿಸೋದ್ರಿಂದ ರಕ್ತದಲ್ಲಿನ ಕೊಬ್ಬಿನ ಪ್ರಮಾಣ ಏರಿಕೆ ಆಗೋದಿಲ್ಲ. ಇನ್ನು ಈ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತರಕಾರಿಗಳನ್ನು ಸೇವನೆ ಮಾಡೋದಕ್ಕೆ ಹೇಳ್ತಾ ಇರ್ತಾರೆ, ಇದು ಎಷ್ಟು ಮಟ್ಟಿಗೆ ಪ್ರಯೋಜನಕಾರಿ ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಗರ ಪ್ರದೇಶ ಮಾತ್ರ ಅಲ್ಲದೇನೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಅತಿಯಾದ ದೇಹದ ತೂಕ ಅಥವಾ ಬೊಜ್ಜು ಅಂತ ಏನ್ ಹೇಳ್ತೀವಿ, ಬೊಜ್ಜು ದೇಹ ಹೊಂದಿದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಮುಖ್ಯವಾಗಿ ನಾವು ಊಟ ಮಾಡುವಾಗ ಸಂಸ್ಕರಿಸಿದ ಆಹಾರ ಮತ್ತು ಹೆಚ್ಚು ಕ್ಯಾಲರಿ ಒದಗಿಸುವಂತಹ ಆಹಾರಗಳನ್ನ ಸೇವನೆ ಮಾಡೋದು, ಮತ್ತದಲ್ಲದೆ ನಮ್ಮ ಒಂದು ಜೀವನ ಶೈಲಿ, ಆರಾಮದಾಯಕ ಜೀವನ ಶೈಲಿ, ಇವೆರಡೂ ಕೂಡ ನಮ್ಮ ದೇಹದ ತೂಕ ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ. ಈ ಸೊಪ್ಪು ತರಕಾರಿಗಳು ಅತಿ ಕಡಿಮೆ ಕ್ಯಾಲರಿ ಅಥವಾ ಶಕ್ತಿ ಮತ್ತೆ ಕೊಬ್ಬನ್ನು ಹೊಂದಿರೋದ್ರಿಂದ ಇವುಗಳನ್ನು ಸೇವಿಸೋದ್ರಿಂದ ಬೇಗ ಹೊಟ್ಟೆ ತುಂಬಿದಂತ ಅನುಭವ ಆಗುತ್ತೆ. ಆದರೆ ದೇಹಕ್ಕೆ ಹೆಚ್ಚು ಕ್ಯಾಲರಿಗಳು ದೊರಕದೆ ಇರೋದ್ರಿಂದ ದೇಹವು ತನ್ನ ಕಾರ್ಯಚಟುವಟಿಕೆಗೆ ಬೇಕಾದಂತಹ ಶಕ್ತಿಯನ್ನ ದೇಹದಲ್ಲಿ ಸಂಗ್ರಹ ಆಗಿರುವಂತ ಕೊಬ್ಬನ್ನು ಬಳಕೆ ಮಾಡಿ ದೇಹದ ತೂಕ ಕಡಿಮೆ ಮಾಡೋದ್ರಿಂದ ತೂಕ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಎಣ್ಣೆ ಅಂಶ ಇರುವಂತಹ ಪದಾರ್ಥ ಕಡಿಮೆ ಸೇವನೆ ಮಾಡೋದ್ರಿಂದ ದೇಹದ ತೂಕ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮ ದೇಶದಲ್ಲಿ ಈ ಹಣ್ಣು ಮತ್ತು ತರಕಾರಿಗಳನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ, ಆದರೆ ಸೇವನೆ ಪ್ರಮಾಣ ಕಡಿಮೆ ಇರೋದಕ್ಕೆ ಏನ್ ಕಾರಣ ಅಂತ? ಇದಕ್ಕೆ ಕಾರಣ ಮುಖ್ಯವಾಗಿ ಸಮತೋಲನ ಆಹಾರದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಇಲ್ಲದೆ ಇರುವಂತಹದ್ದು, ಆಹಾರದಲ್ಲಿರುವ ಪೋಷಕಾಂಶಗಳ ಮಾಹಿತಿ ಇಲ್ಲದೆ ಇರುವುದು, ತರಕಾರಿಗಳ ಲಭ್ಯತೆ ಆಯಾ ಕಾಲಕ್ಕೆ ಮಾತ್ರ ಸೀಮಿತ ಆಗಿರುವಂತಹದ್ದು, ತರಕಾರಿಗಳಲ್ಲಿ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಬೇಗನೆ ಹಾಳಾಗೋದು, ಮತ್ತು ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡುವ ಕುರಿತು ತಿಳುವಳಿಕೆ ಇರೋದ್ರಿಂದ ಹಣ್ಣು ಮತ್ತು ತರಕಾರಿಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಆಹಾರದಲ್ಲಿರುವಂತ ನ್ಯೂಟ್ರಿಸಿಟಿಕಲ್ಸ್ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಈ ರೀತಿ ಅಂದ್ರೆ ಏನು ಅಂತೀರಿ? ಈಗ ಆಹಾರವು ಪ್ರಮುಖವಾಗಿ ನಮ್ಗೆಲ್ಲ ಗೊತ್ತಿದ್ದಂಗೆ ಶರ್ಕರ್ ಪಿಷ್ಟ, ಕೊಬ್ಬು, ಪ್ರೋಟೀನು, ಜೀವಸತ್ವಗಳು, ಖನಿಜ ಲವಣಗಳು ಮತ್ತೆ ನೀರನ್ನ ಹೊಂದಿರುತ್ತೆ. ಈ ಸತ್ವಗಳನ್ನು ಪೋಷಕಾಂಶಗಳಿಂದ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಈ ಸಸ್ಯಜನ್ಯ ಆಹಾರಗಳು ಈ ಆರು ಪೋಷಕಾಂಶಗಳಲ್ಲದೆ ಇತರೆ ಕೆಲವೊಂದು ಸಸ್ಯ ರಾಸಾಯನಿಕಗಳನ್ನ ಹೊಂದಿರುತ್ತೆ. ಈ ರಾಸಾಯನಿಕ ವಸ್ತುಗಳಿಗೆ ನ್ಯೂಟ್ರಾಸಿಟಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಆರೋಗ್ಯ ನಿರ್ವಹಣೆಯಲ್ಲಿ ಈ ನ್ಯೂಟ್ರಾಸಿಟಿಕಲ್ಗಳ ಪಾತ್ರ ಮಹತ್ವವಾದದ್ದು ಅಂತೇಳಿ ತಿಳಿದು ಬಂದಿದೆ. ಇವುಗಳ ಸೇವನೆಯು ಆರೋಗ್ಯವನ್ನು ಸುಧಾರಣೆ ಮಾಡೋದು, ದೀರ್ಘಾವಧಿ ಕಾಯಿಲೆಗಳನ್ನ ತಡೆಗಟ್ಟುವಂತಹದ್ದು, ದೇಹಕ್ಕೆ ಮುಪ್ಪಾಗುವ ಕ್ರಿಯೆಯನ್ನು ಮುಂದೂಡಿ ಒಟ್ಟಾರೆಯಾಗಿ ದೇಹದ ಆಯುಷ್ಯವನ್ನು ಹೆಚ್ಚಿಸುತ್ತೆ ಎಂದು ತಿಳಿದು ಬಂದಿದೆ. ಇನ್ನು ಈ ನ್ಯೂಟ್ರೋಸಿಟಿಕಲ್ಸ್ಗಳು ಒಂದೇ ಬಗೆಯ ಗುಣಧರ್ಮಗಳನ್ನು ಹೊಂದಿರುತ್ತವೆಯಾ? ಇಲ್ಲ, ಆಹಾರವು ಮೂರು ವಿಧದ ನ್ಯೂಟ್ರೋಸಿಟಿಕಲ್ಗಳನ್ನ ಹೊಂದಿವೆ. ಅವು ಯಾವುವು ಎಂದರೆ ಪ್ರೀಬಯಾಟಿಕ್ಸ್ ಮತ್ತು ಪ್ರೊಬಯಾಟಿಕ್ಸ್, ಉತ್ಕರ್ಷಣ ನಿರೋಧಕ ವಸ್ತು ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಸಸ್ಯ ರಾಸಾಯನಿಕಗಳು, ಫೈಟೋಕೆಮಿಕಲ್ಸ್ ಅಂತ ಕರಿತೀವಲ್ಲ ಅವು. ಹೌದು. ಯಾವುದಕ್ಕೆ ನಾವು ಈ ಪ್ರೀಬಯೋಟಿಕ್ಸ್ ಮತ್ತು ಪ್ರೊಬಯೋಟಿಕ್ಸ್ ಅಂತ ಹೇಳ್ತೇವೆ, ಇವುಗಳ ಒಂದು ಪ್ರಯೋಜನ ಏನು ಅಂತೀರಿ? ಪ್ರೀಬಯೋಟಿಕ್ಸ್ ಅನ್ನುವಂಥದ್ದು ಒಂದು ವಿಧವಾದಂಥ ಶರ್ಕರ್ ಪಿಷ್ಟ. ಪ್ರೊಬಯೋಟಿಕ್ಸ್ ಇದು ಮನುಷ್ಯನ ಜೀರ್ಣಾಂಗದಲ್ಲಿರುವಂಥ ಉಪಯುಕ್ತ ಬ್ಯಾಕ್ಟೀರಿಯಾಗಳು. ಈ ಪ್ರೀಬಯೋಟಿಕ್ಸ್ ಮನುಷ್ಯರಲ್ಲಿ ಜೀರ್ಣವಾಗದಂತಹ ಶರ್ಕರ್ ಪಿಷ್ಟ, ಆದರೆ ಇದರ ಸೇವನೆಯು ನಮ್ಮ ದೇಹಕ್ಕೆ ಉಪಯುಕ್ತವಾಗುವ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಮತ್ತು ಅವುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗಾಗಿ ಇವು ಪ್ರೊಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಪ್ರೊಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹಕ್ಕೆ ಅನೇಕ ಪ್ರಯೋಜನಗಳಿವೆ. ಇವು ಮುಖ್ಯವಾಗಿ ಜಠರನಾಳದಲ್ಲಿ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತೆ, ದೇಹದಲ್ಲಿ ಖನಿಜ ಲವಣಗಳ ಹೀರಿಕೆಯನ್ನು ಹೆಚ್ಚಿಗೆ ಮಾಡುತ್ತೆ, ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ. ಇನ್ನು ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾವು ಕೇಳ್ತಾ ಇರ್ತೀವಿ, ತಾವು ಕೂಡ ಈಗ ಅದರ ಬಗ್ಗೆ ಹೇಳಿದ್ರಿ, ಈ ರೀತಿ ಅಂದ್ರೆ ಏನು, ಅವುಗಳ ಪ್ರಯೋಜನ ಏನು ಅಂತೀರಿ? ಈಗ ಆಹಾರದಲ್ಲಿರುವಂತಹ ಕೆಲವೊಂದು ಪೋಷಕಾಂಶಗಳಾದಂತಹ ಜೀವಸತ್ವ ಇ, ಜೀವಸತ್ವ ಸಿ, ಬೀಟಾ ಕೆರೋಟಿನ್ ಮತ್ತು ಸೆಲೆನಿಯಂ ಅಂತ ಖನಿಜ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಅಥವಾ ವಿಷ ನಿವಾರಕ ವಸ್ತುವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಈ ನಮ್ಮ ದೇಹದಲ್ಲಿ ಆಹಾರವು ಜೀರ್ಣವಾಗಿ ಶಕ್ತಿ ಬಿಡುಗಡೆಯಾಗುವಾಗ ಕೆಲವೊಂದು ಬಾರಿ ಫ್ರೀ ರಾಡಿಕಲ್ಸ್ ಅನ್ನುವಂಥ ವಿಷ ವಸ್ತುಗಳು ಉತ್ಪತ್ತಿಯಾಗುತ್ತೆ. ಇವು ದೇಹದಲ್ಲಿದ್ದರೆ ಅನೇಕ ಜೀವಕೋಶಗಳನ್ನು ನಾಶಪಡಿಸಿ ಆ ಭಾಗದಲ್ಲಿ ಅಸಹಜ ಜೀವಕೋಶಗಳ ಉತ್ಪತ್ತಿಗೆ ಕಾರಣವಾಗುತ್ತವೆ. ಮುಂದೆ ಈ ಅಸಹಜ ಜೀವಕೋಶಗಳು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ಕಾರಣವಾಗಲೂಬಹುದು. ಸೊ ಆದ್ದರಿಂದ ಪ್ರತಿನಿತ್ಯ ವಿಷ ನಿವಾರಕ ಪೋಷಕಾಂಶಗಳನ್ನು ಅಥವಾ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವ ಆಹಾರವನ್ನು ಸೇವಿಸೋದ್ರಿಂದ ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡಿ ಅವುಗಳನ್ನು ದೇಹದಿಂದ ಹೊರಹಾಕಿ ಜೀವಕೋಶಗಳ ಆರೋಗ್ಯವನ್ನು ಕಾಪಾಡುತ್ತವೆ. ಆದ್ದರಿಂದ ಇವು ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ. ಇನ್ನು ಯಾವ ಆಹಾರ ಪದಾರ್ಥದಲ್ಲಿ ಈ ಆಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗಿರ್ತವೆ ಅಂತೀರಿ? ಈ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಸೇವಿಸುವಂತಹ ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಸೂರ್ಯಕಾಂತಿ ಎಣ್ಣೆ, ಸೋಯಾ ಎಣ್ಣೆ, ಇವು ಜೀವಸತ್ವ ಈ ಭರಿತ ಆಹಾರಗಳು, ಮತ್ತೆ ವಿವಿಧ ಹಸಿರು ಸೊಪ್ಪು ತರಕಾರಿಗಳು, ಹುಳಿಯುಕ್ತ ಹಣ್ಣುಗಳು, ನೆಲ್ಲಿಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ ಮುಂತಾದವುಗಳು ಜೀವಸತ್ವ ಸಿ ಭರಿತ ಆಹಾರಗಳನ್ನು ಹೊಂದಿರುತ್ತವೆ. ಅದಲ್ಲದೆ ಕೇಸರಿ ಮತ್ತು ಹಳದಿ ಬಣ್ಣ ಹೊಂದಿದ ತರಕಾರಿಗಳು ಮತ್ತು ಹಣ್ಣುಗಳು, ಬೀಟಾ ಕೆರೋಟಿನ್ ಯುಕ್ತ ಆಹಾರಗಳು, ಹಸಿರು ಸೊಪ್ಪು ತರಕಾರಿಗಳು, ಇಡಿಯಾದ ಧಾನ್ಯಗಳು ಕೂಡ ಸೆಲೆನಿಯಂ ಹೊಂದಿರುವಂತಹ ಆಹಾರಗಳು. ಈ ಆಹಾರಗಳಿಂದ ನಮಗೆ ಜೀವಸತ್ವ ಇ, ಜೀವಸತ್ವ ಎ, ಅದರ ಪೂರ್ವ ರೂಪವಾದಂತಹ ಬೀಟಾ ಕೆರೋಟಿನ್ ಮತ್ತು ಸಿ ಜೀವಸತ್ವ ಸೆಲೆನಿಯಂ ದೊರಕುತ್ತೆ. ಅಂದ್ರೆ ಇವನ್ನೆಲ್ಲ ನಾವು ವಿಷ ನಿವಾರಕಗಳಾಗಿ ಬಳಸ್ಕೋಬಹುದು ಅಂತೀವಿ. ಹೌದು, ವಿಷ ನಿವಾರಕ ಅಥವಾ ನಾವೇನು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಲ್ಲ, ಇವನ್ನ ಹೊಂದಿರುವಂತ ಆಹಾರವನ್ನ ಪ್ರತಿನಿತ್ಯ ನಾವು ಸೇವನೆ ಮಾಡಲೇಬೇಕು. ಇನ್ನು ಈ ನ್ಯೂಟ್ರೋಸ್ಯುಟಿಕಲ್ಸ್ ಗುಣ ಹೊಂದಿದಂಥ ಇನ್ನೊಂದು ವಿಧದ ಸಸ್ಯ ರಾಸಾಯನಿಕಗಳು ಅಂತ ತಾವು ಹೇಳಿದ್ರಿ, ಅವು ಯಾವ ಆಹಾರದಲ್ಲಿ ಹೇರಳವಾಗಿರ್ತವೆ ಮತ್ತೆ ಅದರ ಒಂದು ಮಹತ್ವ ಏನು ಅಂತೀರಿ? ಈಗ ಸಸ್ಯ ರಾಸಾಯನಿಕಗಳು ಅಂದ್ರೆ ಇವು ಜೈವಿಕವಾಗಿ ಸಕ್ರಿಯವಾಗಿರುವಂತಹ ನೈಸರ್ಗಿಕ ವಸ್ತುಗಳು. ಈ ರಾಸಾಯನಿಕ ವಸ್ತುಗಳು ಸಹ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಈ ರಾಸಾಯನಿಕಗಳು ದೇಹದ ಅವನತಿಗೆ ಕಾರಣವಾಗಂತ ಮತ್ತು ಮಾರಣಾಂತಿಕ ಕಾಯಿಲೆಗಳಾದಂತಹ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಗಟ್ಟುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ರಾಸಾಯನಿಕಗಳು ಯಾವು ಅಂತ ಹೇಳೋದಾದ್ರೆ, ಆಹಾರಕ್ಕೆ ಬಣ್ಣ ಬರಲು ಕಾರಣವಾದಂತಹ ಈ ಬೇರೆ ಬೇರೆ ವಿಧದಂತಹ ಕೇಸರಿ ಇರ್ಬೋದು, ಹಳದಿ, ಕೆಂಪು, ಬಿಳಿ ಬಣ್ಣ ಬರಲು ಕಾರಣವಾದಂತಹ ಪತ್ರ ಹರಿತಿರ್ಬೋದು, ಕ್ಯಾರೋಟಿನೈಡ್ಸ್ ಇರ್ಬೋದು, ಆಂಥೋಜಾಂತಿನ್ನು, ಆಂಥೋಸಯನಿನ್ನು, ಬೆಟಾಲಿನ್ನು ಮತ್ತೆ ಲೈಕೋಪಿನ್ ಅಂತ ವಸ್ತುಗಳು. ಇದಲ್ಲದೇ ಆಹಾರಕ್ಕೆ ತನ್ನದೇ ಆದಂಥ ರುಚಿಯನ್ನು ನೀಡಲು ಕಾರಣವಾದಂಥ ಫ್ಲೆವನಾಯ್ಡ್ಗಳು ಸಹ ಸಸ್ಯ ರಾಸಾಯನಿಕಗಳಂತೆ ಕಾರ್ಯನಿರ್ವಹಿಸುತ್ತವೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಆರೋಗ್ಯ ರಕ್ಷಣೆಯಲ್ಲಿ ತರಕಾರಿಗಳ ಪಾತ್ರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಗೀತಾ ಎಂಕಂಚಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರ್ ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕಂತೀರಾ? ಬೇಗ ಕೆಲ್ಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರ್ ಕೊಟ್ರೆ ನೀವ್ ಕೆಲ್ಸ ಕಳ್ಕತ್ತೀರಾ? ಜಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶೋಕ, ನನ್ ಮಗಳಿಗೆ 3 ಅವಳ ಹೆಸರನ್ನ ನೋಂದಾಯಿಸ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೀನಿ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಅಶೋಕ, ನೀನ್ ನಮ್ಮೂರ್ಗೆ ತಾಯಿ.